ಇಪ್ಪತ್ತರಿಂದ 25 feet ಉದ್ದ ಇರಬೇಕು. ಇದರಿಂದ ನಾಟಿ ಮಾಡಲು, ನೀರು ಉಣಿಸಲು ಮತ್ತು ನೆರಳು ನಿರ್ಮಿಸಲು ಮತ್ತು ಸಸಿಗಳ ಬಗ್ಗೆ ನಿಗಾ ವಹಿಸಲು ತುಂಬ ಅನುಕೂಲವಾಗುತ್ತದೆ. ಆಯಾ ಪ್ರದೇಶಕ್ಕೆ ತಕ್ಕಂತೆ ನಾವು ಅನೇಕ ಸಸಿ ಮಳೆಗಳನ್ನು ಮಾಡಬೇಕಾಗುತ್ತೆ. ಇದರಲ್ಲಿ ನಾವು ಏರು ಮಳೆಗಳನ್ನು ಸಾಮಾನ್ಯವಾಗಿ ಅತಿ ಹೆಚ್ಚು ಮಳೆಯುವ ಪ್ರದೇಶದಲ್ಲಿ, ನಂತರ ಹೆಚ್ಚು ಮಳೆ ಬೀಳುವ ಕಾಲದಲ್ಲಿ ಅಂದರೆ ಮಳೆಗಾಲದಲ್ಲಿ ಸಹ ಸಾಮಾನ್ಯವಾಗಿ ನಾವು ಏರು ಮಳೆಯನ್ನು ಮಾಡ್ತೀವಿ. ಇನ್ನು ಬೇಸಿಗೆಗಾಲದಲ್ಲಿ ಕಡಿಮೆ ಮಳೆ ಬರೋ ಪ್ರದೇಶದಲ್ಲಿ ಸಮತಟ್ಟಾದ ಮಳೆಗಳನ್ನು ಮಾಡ್ತೀವಿ. ಇನ್ನು ಇಳುಮಡಿ ಕೆಳಗೆ ಇರುತ್ತೆ, ಅದನ್ನ ಚಳಿಗಾಲದಲ್ಲಿ ಮಾಡ್ತೀವಿ. ಮತ್ತೆ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ನಾವು ಈ ಮಡಿಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ನಂತರ ಈ ಬೀಜಗಳನ್ನ ಬಿತ್ತಿ ನಂತರ ಸಸಿಗಳು ಮೊಳಕೆ ಹೊಡೆದ ನಂತರ ಸುಮಾರು 3-4 ಎಲೆಗಳಿರುವ ಸಸಿಗಳನ್ನ ನಾವು ಈ ಪಾಲಿಥೀನ್ ಬ್ಯಾಗ್ನಲ್ಲಿ ಹಾಕಬೇಕಾಗುತ್ತೆ. ಪಾಲಿಥೀನ್ ಬ್ಯಾಗ್ನಲ್ಲಿ ಸಾಮಾನ್ಯವಾಗಿ ನರ್ಸರಿ ಮಿಶ್ರಣ ಅಂದರೆ ಒಂದು ಭಾಗ ಮರಳು, ಒಂದು ಭಾಗ ಕೊಟ್ಟಿಗೆ ಗೊಬ್ಬರ ಮತ್ತು 2 ಮಣ್ಣಿರುವ ನರ್ಸರಿ ಮಿಶ್ರಣವನ್ನು ಹಾಕಿ ನಾವು ಈ ಗಿಡಗಳನ್ನು ನಾಟಿ ಮಾಡಬೇಕಾಗುತ್ತೆ. ನಾಟಿ ಮಾಡಿ ನಾವು ನೀರನ್ನು ಕೊಡಬೇಕು. ಸಾಮಾನ್ಯವಾಗಿ ಬೆಳಗ್ಗೆ ಮತ್ತು ಸಾಯಂಕಾಲ ನೀರನ್ನು ಕೊಡಬೇಕಾಗುತ್ತೆ. ಆದರೆ ಕೆಲವಾರು ಸಸಿಗಳಿಗೆ ಲೋಳೆ ಸೊರೆ ಇರ್ಬೋದು ಮತ್ತು ಲಾವಂಚ ಇರ್ಬೋದು, ಅವಳಿಗೆ ನಾವು ಸ್ವಲ್ಪ 2-3 ದಿವಸಕ್ಕೊಮ್ಮೆ ನೀರನ್ನು ಕೊಡಬೇಕು. ಆದರೆ ಒಂದೆಲ್ಗ ಇರ್ಬೋದು, ಬ್ರಾಹ್ಮಿ ಇರ್ಬೋದು, ಬಜೆ ಇರ್ಬೋದು, ಇವಕ್ಕೆ ನಾವು ಹೆಚ್ಚು ನೀರನ್ನು ಕೊಡಬೇಕಾಗುತ್ತೆ. ಈಗ ಈ ರೀತಿ ಔಷಧಿ ಸಸ್ಯಗಳನ್ನು ರೈತರು ಕಮರ್ಷಿಯಲ್ ಆಗಿ ಬೆಳೀತಾರೆ, ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರೆ ಅಂತೇಳಿದಾಗ ತಾವೇ ಸ್ವಂತ ನಿರ್ಧಾರಕ್ಕಿಂತ ಒಂದು ಕಂಪನಿ ಜೊತೆ ಒಪ್ಪಂದ ಮಾಡ್ಕೊಂಡು ಬೆಳೆಯೋದು ಒಳ್ಳೆಯದು. ಹೌದು, ಇದು ಖಂಡಿತವಾಗಿ ಅನೇಕ ರೈತರು ಇತ್ತೀಚಿನ ದಿನಗಳಲ್ಲಿ ಮೋಸ ಹೋಗ್ತಾ ಇದ್ದಾರೆ. ಆದ್ದರಿಂದ ಪ್ರತಿಯೊಬ್ಬ ರೈತರು ಯಾವ ಸಸ್ಯಜನ್ಯ ಔಷಧಿಗಳ ಸಂಸ್ಥೆಗಳ ಜೊತೆಗೆ ಅವರು ಒಪ್ಪಂದವನ್ನು ಮಾಡಿಕೊಳ್ಬೇಕಾಗುತ್ತೆ, ಎಷ್ಟು ಬೆಲೆಯನ್ನು ನಿಗದಿ ಮಾಡಿರುತ್ತೋ ಅದಕ್ಕೆ ತಕ್ಕಂತೆ ಇವರು ಬೆಳೆದನ್ನು ಕೊಡಬೇಕು. ಆದ್ದರಿಂದ ಬಹಳಷ್ಟು ಮುಂಜಾಗ್ರತೆಯನ್ನು ಈ ಔಷಧಿ ಬೆಳೆಗಳಲ್ಲಿ ನಮ್ಮ ರೈತರು ತೆಗೆದುಕೊಳ್ಬೇಕಾಗುತ್ತೆ. ಇದರಲ್ಲಿ ಪ್ರಮುಖವಾದ ತೊಂದರೆ ನಮ್ಮ ಔಷಧಿ ಬೆಳೆಗಳಲ್ಲಿ ಮಾರುಕಟ್ಟೆ ಸಂಸ್ಥೆ. ಈ ಮಾರುಕಟ್ಟೆ ಸಂಸ್ಥೆಯನ್ನು ಈ ಸಮಸ್ಯೆಯನ್ನು ಹೋಗಲಾಡಿಸಲು ನಾವು ಕಂಪನಿಗಳ ಜೊತೆಗೆ ಒಪ್ಪಂದ ಮಾಡಿಕೊಳ್ಳೋದು ಅತಿ ಸೂಕ್ತವಾದದ್ದು. ಇದರಿಂದ ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಮತ್ತು ಇನ್ನೊಂದು ನಾನು ರೈತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಔಷಧಿ ಮತ್ತು ಸುಗಂಧ ದ್ರವ್ಯ ಬೆಳೆಗಳನ್ನು ಪ್ರತ್ಯೇಕವಾಗಿ ಬೆಳೆಯದೆ ನಮ್ಮ ಏನು ತೋಟಗಾರಿಕೆ ಇರ್ಬೋದು, ಅರಣ್ಯ ಪದ್ಧತಿಯಲ್ಲಿ ಅಂತರ್ ಬೆಳೆಯಾಗಿ ಬೆಳೆಯುವುದರಿಂದ ನಮ್ಮ ಕ್ಷೇತ್ರವನ್ನು ಉಳಿಸ್ಕೋಬಹುದು, ಹೆಚ್ಚಿನ ವರಮಾನ ಸಹ ನಾವು ಪಡಿಬಹುದಾಗಿದೆ. ಈ ರೀತಿ ನೀವು ನೋಡಿದಂಗೆ ರೈತರು ಬೆಳೆದು ಮಾರಾಟ ಮಾಡಿ ಲಾಭವನ್ನು ಗಳಿಸಿದ್ದು ಉದಾಹರಣೆಗಳು ಇದಾವಲ್ಲ? ಹೌದು, ಅನೇಕರಿಗೆ ನಮ್ಮ ಕೃಷಿ ಅರಣ್ಯ ಮಹಾವಿದ್ಯಾಲಯದಲ್ಲಿ ಈ ತರ ನಾವು ಕೆಲವಾರು ರೈತರುಗಳನ್ನು ಗುರುತಿಸಿದ್ರಲ್ಲಿ ಇದರಲ್ಲಿ ಪ್ರಮುಖವಾಗಿ ಮಾಫಿಯಾ ಇರ್ಬೋದು, ಏಕನಾಯಕಿನ ಬೇರ್ ಇರ್ಬೋದು, ಮತ್ತೆ ಅಶೋಕ, ಈ ಗಿಡಗಳನ್ನು ನಮ್ಮ ಅರಣ್ಯ ಮಹಾವಿದ್ಯಾಲಯದಿಂದ ನಾವು ರೈತರಿಗೆ ನಾವು ಸರಬರಾಜು ಮಾಡ್ತಾ ಇದ್ವಿ, ಕೆಲವಾರು ರೈತರನ್ನ ಗುರುತಿಸಿದ್ವಿ. ಅಂತ ಕೆಲಸ ನಮ್ಮ ಅರಣ್ಯ ಮಹಾವಿದ್ಯಾಲಯ ಆಗುತ್ತಿದೆ. ಈ ರೈತರು ಸಹ ಕೃಷಿಯ ಜೊತೆಗೆ ಸಸ್ಯಾಭಿವೃದ್ಧಿನ ಮಾಡಿ ಅನೇ ಲಾಭವನ್ನು ಗಳಿಸ್ಕೊಡ್ತಾ ಇದ್ದಾರೆ. ಇವು ನಾಟಿ ತಳಿಗಳು ಅಥವಾ ಹೈಬ್ರಿಡ್ ಅಂತ ಬಂದಿರ್ತಾವ ಇಲ್ಲಿ? ಇದರಲ್ಲಿ ಪ್ರಮುಖವಾಗಿ ನಾಟಿ ತಳಿಗಳನ್ನೇ ನಮ್ಮ ಅರಣ್ಯ ಪ್ರದೇಶದಲ್ಲಿ ಏನಿರುವ ನಾಟಿ ತಳಿಗಳನ್ನು ನಾವು ಗುರುತಿಸಿ ಅದರಲ್ಲಿ ಯಾವ ರೀತಿಯ ಒಂದು ರಾಸಾಯನಿಕ ವಸ್ತು ಅಂದ್ರೆ ಆಲ್ಕಲೈಡ್ಸ್ ಗುಣಮಟ್ಟ ಗಿಡಗಳನ್ನು ಗುರುತಿಸಿ ನಾವು ಸಸ್ಯಾಭಿವೃದ್ಧಿಯನ್ನು ಸಾಮಾನ್ಯವಾಗಿ ಮಾಡ್ತೀವಿ. ಇನ್ನ ಹೆಚ್ಚಿನ ಏನು ಸಂಕರ್ಣ ತಳಿಗಳಲ್ಲಿ ಇದರಲ್ಲಿ ಬಿಡುಗಡೆ ಆಗಿಲ್ಲ. ಇದರಲ್ಲಿ ಕೆಲವಾರು ಕೆಲಸಗಳು ಆಗ್ತಾ ಇದೆ, ಬಟ್ ಹೆಚ್ಚಾಗಿ ನಮ್ಮ ಲೋಕಲ್ ಸ್ಥಳೀಯವಾಗಿ ಕಂಡುಬರುವ ಏನು ಔಷಧಿ ಬೆಳೆಗಳಲ್ಲೇ ಅವುಗಳನ್ನು ಗುರುತಿಸಿ ಅವುಗಳನ್ನು ಅಭಿವೃದ್ಧಿ ಮಾಡುವ ಒಂದು ಪ್ರಯತ್ನ ನಮ್ಮ ಅರಣ್ಯ ಮಾವಿದಲ್ಲಿ ನಡೀತಾರೆ. ಈಗ ನೈಸರ್ಗಿಕವಾಗಿಯೇ ಬೆಳೆದಿರ್ತವೆ, ಕಷ್ಟ ಸುಖ ಬಿಸಿಲು ಮಳೆ ಗಾಳಿ ಎಲ್ಲವನ್ನು ಅನುಭವಿಸಿ, ರೋಗವನ್ನು ಅನುಭವಿಸಿ, ಕೀಟವನ್ನು ಅನುಭವಿಸಿ, ಆದರೆ ನಾವು ಒಂದು ರಕ್ಷಣಾತ್ಮಕ ಸಂದರ್ಭದೊಳಗೆ ಬೆಳೆಸ್ತೀವಿ, ಬೇಕಾದಂತಹ ನೀರು ಕೊಡ್ತೀವಿ, ಅವುಗಳಿಗೆ ಬೇಕಾದಂಥ ಪೋಷಕಾಂಶ ಕೊಡ್ತೀವಿ, ಮತ್ತು ಎಲ್ಲ ವಾತಾವರಣವನ್ನು ಒದಗಿಸಿಕೊಡ್ಲಿಕ್ಕೆ ಮಾಡ್ತಾ ಇರ್ತೀವಿ. ಇಲ್ಲಿ ಗುಣಮಟ್ಟದಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತೆ? ಖಂಡಿತ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗುತ್ತೆ. ಈಗ ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಬೆಳೆದಂಥ ಬೆಳೆಗಳಲ್ಲಿ ಏನಾಗುತ್ತೆ ಅಂದರೆ ಅದರಲ್ಲಿರುವ ಏನು ಆಲ್ಕಲೈಡ್ ಕಂಟೆಂಟ್ ಕಡಿಮೆ ಇರ್ಬೋದು. ಯಾಕೆ ಕಡಿಮೆ ಇರ್ಬೋದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅನೇಕ ಪ್ರಭೇದಗಳನ್ನು ನಾವು ಅರಣ್ಯದಲ್ಲಿ ನೋಡ್ಬೋದು. ಒಬ್ಬ ಸಂಗ್ರಾಹಕ ಈ ಎಲ್ಲ ಪ್ರಭೇದಗಳನ್ನು ಮಿಶ್ರಣ ಮಾಡುತ್ತಾನೆ. ಆದರೆ ನಾವು ಕೃಷಿಗೆ ಹೋದಾಗ ಅದರಲ್ಲಿ ಏನು ಗುಣಮಟ್ಟ ಯೂನಿಫಾರ್ಮ್ ಕ್ವಾಲಿಟಿ ಅಂತ ಏನು ಕರಿತೀವೋ ಅದನ್ನು ನಾವು ಯಾವ ತಳಿಗಳನ್ನು ಬಿಡುಗಡೆ ಮಾಡಿದರೆ, ಈಗ ಲಕ್ನೋದಲ್ಲಿ ಸಿಮ್ಯಾಪ್ ಎಂಬ ಒಂದು ಸಂಸ್ಥೆ ಈ ಔಷಧಿ ಮತ್ತು ಸುಗಂಧ ಸಸ್ಯಗಳ ಮೇಲೆ ಕಾರ್ಯವನ್ನು ಸಂಶೋಧನೆ ಮಾಡ್ತಾ ಇದೆ. ಅನೇಕ ತಳಿಗಳನ್ನು ಸಹ ಅವರು ಬಿಡುಗಡೆ ಮಾಡಿದರೆ ಆ ತಳಿಗಳನ್ನು ನಾವು ಬೆಳೆದಾಗ

ನಗುವಿನಲೇ ಮನ ಸೆಳೆದೆ ಕುಣಿಸಲು ನೀನು ಕುಣಿಯುವೆ ನಾನು ಮರೆಯುವೆ ಜಗವನ್ನೇ ನಗು ನಗುತ್ತಾ ನೀ ಬರುವೆ ನಗುವಿನಲೇ ಮನ ಸೆಳೆದೆ ನಗು ನಗುತ್ತಾ ಮಾತಾಗಿ ಮಾತೆ ಮುತ್ತಾಗಿ ಆ ಮುತ್ತೆ ಹೆಣ್ಣಾಗಿದೆ ಹೆಣ್ಣೆ ಹೂವಾಗಿ ಹೂವೆ ಹಣ್ಣಾಗಿ ಹಣ್ಣು ಕಣ್ಣ ತುಂಬಿದೆ ನಾನಾಗಿ ನಾನೇ ನೀನಾಗಿ ನನ್ನೇ ನಾ ಮರೆತೆ ನಗು ನಗುತ್ತಾ ನೀ ಬರುವೆ ನಗುವಿನಲೇ ಮನ ಸೆಳೆವೆ ನಗು ನಗುತ್ತಾ ನೀ ಬರುವೆ ನಗುವಿನಲೇ ಮನ ಸೆಳೆವೆ ಆಹಾ ಗೀಕನ್ನ ಚಿತ್ರದ ಹಾಡನ್ನು ಕೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಹೇಳಿದ್ದ ಚದುಶಂಕರ್ ಅವರ ರಚನೆಯಾಗಿದೆ, ರಾಜ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ. ಮುಂದಿನ ಹಾಡು ಎರಡು ಕನಸು ಚಿತ್ರದ ಹಾಡು. ಕೈಯಲ್ಲಿ ಕುಣಿವ ಈ ಹೊನ್ನ ಬಳಿಯ ಘಲ್ ಘಲ್ ಘಲ್ ಘಲ್ ತಾಳಕ್ಕೆ ನನ್ನೆದೆಯ ವಿಣ್ಣೆ ತನ್ನಂತೆ ತಾನೆ ತಮ್ಮ